ನೆಲ್ಲು ಗೋಶಾಲೆ ತೆರೆಯಲು ನಿರ್ಧಾರ, ಸಚಿವ ಪ್ರಭು ಚೌಹಾಣ್. ಮತ್ತು ರಾಜ್ಯದ 12 ಜಿಲ್ಲೆಗಳಲ್ಲಿ ಪೌರ ಕಾರ್ಮಿಕರ ಸಮೀಕ್ಷೆ, ಎಂ ಶಿವಣ್ಣ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ ಸೇವಾ ಮಾಹಿತಿ. ವಿರಾಜಪೇಟೆ ಕಾರಳನ ಅಜ್ಜನಿ ಕಂಡ ಕಾಳಪ್ಪ ಅಯ್ಯಂಗ ಇಂದು 3.5 ಗಂಟೆಗ ಮರಣಪಟ್ಟಿತು. 77 ವಯಸ್ಸರ ಅಜ್ಜನಿ ಕಂಡ ಕಾಳಪ್ಪ ಅಯ್ಯಂಡ ಆಕಿರಿ ಕಾರ್ಯ ನಾಳೆ ಮಜ್ಜನ 1.5 ಗಂಟೆಗ ಚೆಂಬೆಬೆಳ್ಳೂರ್ಲು ನಡಪ. ನಾಪೋಕ್ಲು ಇಂದಿರಾನಗರ ನಿವಾಸಿ ಬಾಬು ಅವರು ಇಂದು ನಿಧನರಾದರು. 63 ವರ್ಷ ಪ್ರಾಯದ ಬಾಬು ಅವರ ದಫನ ಕಾರ್ಯ ನಾಳೆ ಬೆಳಿಗ್ಗೆ ನಡೆಯಲಿದೆ. ಸೇವಾ ಮಾಹಿತಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ನ ಮತ್ತೊಂದು ಶಾಖೆ ನಾಪೋಕ್ಲುವಿನ ಡಿಸಿಸಿ ಬ್ಯಾಂಕ್ ಎದುರು ಶುಭಾರಂಭಗೊಂಡಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್, ಕ್ರಾಕರಿ ಅಲ್ಲದೆ ಎಲ್ಲ ರೀತಿಯ ಫರ್ನಿಚರ್ಗಳು ವಿಶೇಷ ರಿಯಾಯಿತಿ ದರದಲ್ಲಿ. ಕ್ವಿಕರ್ ಬಜಾರ್ ಡಿಸಿಸಿ ಬ್ಯಾಂಕ್ ಎದುರು ನಾಪೋಕ್ಲು ಮತ್ತು ಗೌಳಿಬೀದಿ ಸೆಂಟ್ರಲ್ ಬ್ಯಾಂಕ್ ಹತ್ತಿರ ಮಡಿಕೇರಿ. ಸುದ್ದಿ ಸಮಾಚಾರ ಓದಿನುಳು ಮಳುವಂಡ ಗಾಯನ ದಿನೇಶ್. ಸುದೀರ ವಿವರ. ಕುಶಾಲನಗರ ಹೋಬಳಿ ಮಾದಪಟ್ಟಣ ಗ್ರಾಮತ್ಲೆ ಜಿಲ್ಲಾಧಿಕಾರಿಗಳ ನಡೆ ಗ್ರಾಮದ ಕಡೆ ಕಾರ್ಯಕ್ರಮ. ಮಾದಪಟ್ಟಣ ಸಮುದಾಯ ಭವನತ್ಲೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಐಂಡಕೊರು ಕಾರ್ಯಕ್ರಮ ನಡೆದತ್ತು. ಸರ್ಕಾರಿ ಜಾಗತ್ರ ಒತ್ತುವರಿ, ಸಂಧ್ಯಾ ಸುರಕ್ಷಾ, ಆರ್ಟಿಸಿ ಲೋಳು ತಪ್ಪುರ ತಿದ್ದುಪಡಿ, ವೃದ್ಧಾಪ್ಯ ವೇತನ, ಆಶ್ರಯ ಯೋಜನೆ, ಬೊಳೆ ನಷ್ಟ, ಭೂಗುದಿರ ನಷ್ಟ ಕೂಡ್ನನಕ್ಕೆ 200 ಅಧಿಯಾನ ಅಹವಾಲು ಪಡೆದಂಡ್ ವಿಲೇವಾರಿಕ್ ಸಾರ್ವಜನಿಕಗಳುಂಡ್ ಅರ್ಜಿನ ಸ್ವೀಕಾರ ಮಾಡುಚಿ. ಸಭೆಯಲ್ಲಿ ಜಿಲ್ಲಾಧಿಕಾರಿ ತಕ್ಕ ಬಂದಿದ್ದ ಕುಶಾಲನಗರ ತಾಲೂಕರ ಸಮರ್ಪಕ ನಿರ್ವಹಣೆಗೆ ಕಟ್ಟಡ ಪಿಣ್ಯ ಜಾಗತ್ರ ಕೊರವು ಉಂಡ್ ಮಿನಿ ವಿಧಾನಸೌಧ ಮಾಡುವಕ್ಕೆ ಈಗಾಗಲೇ ಜಾಗ ಗುರುತು ಮಾಡಿತ್ತು. ಅನ್ನನೆ ಕರೆರ ಒತ್ತುವರಿಗೆ ಕಾರ್ಯಾಚರಣೆ ನಡೆಸುವಕ್ಕೆ ಸರ್ಕಾರ ಕ್ರಮ ಎಡ್ತಂಡಿತ್ತು. ಈಗಾಗಲೇ ಸರ್ವೆ ಕಾರ್ಯ ನಡೆಸಿಕೊಂಡು ಉಂಡ್ ಎಂದು ಮಾಹಿತಿ ಕೊಡುತ್ತಿತ್ತು. ರಾಜ್ಯ ಸರ್ಕಾರ ಹತ್ರ ಕ್ರೀಡಾ ಯೋಜನೆ ಮೂಲಕ ಮಡಿಕೇರಿಯಲ್ಲಿ ಸುಮಾರು 3.25 ಕೋಟಿ ರೂಪಾಯಿ ಹತ್ರ ಪುದಿಯ ಸಿಂಥೆಟಿಕ್ ಅಥ್ಲೆಟಿಕ್ ಟ್ರ್ಯಾಕ್ ಸ್ಥಾಪನೆ ಆಪ ಸಾಧ್ಯತೆ ಉಂಡು. ಮಡಿಕೇರಿ ಮ್ಯಾನ್ಸ್ ಕಾಂಪೌಂಡ್ ಜನರಲ್ ತಿಮ್ಮಯ್ಯ ಸ್ಟೇಡಿಯಂನಲ್ಲಿ ಅಂತಾರಾಷ್ಟೀಯ ಮಟ್ಟದ ಅಥ್ಲೆಟಿಕ್ ಟ್ರ್ಯಾಕ್ ಅಪ ಯೋಜನೆ ಪೋಲ ದಂಡ 23 ಜನವರಿಯಲ್ಲಿ ಪಣಿ ಶುರು ಮಾಡಿದಾಗ ದಂಡ 23 ಜೂನ್ ತಿಂಗಳಲ್ಲಿ ತೀವ್ರ ಸಾಧ್ಯತೆ ಉಂಡೆಂದು ಅರಿಂಜಿತ್ತು. ನಗರಸಭೆ ಆದ್ಮೇಲೆ ಡೇನಲ್ವ್ ಯೋಜನೆ ರಸ್ತೆ ಪಕ್ಕದ ವ್ಯಾಪಾರಿಯಡ ಜೀವನೋಪಾಯ ಸಂರಕ್ಷಣೆ ಪಿಣ್ಯ ಬೀದಿ ವ್ಯಾಪಾರ ನಿಯಂತ್ರಣ ಅಧಿನಿಯಮ ದಂಡ 14 ಬೀದಿ ಬದಿ ವ್ಯಾಪಾರಿಯಡ ಸಮೀಕ್ಷೆ ನಾಳೆ 20 ತಿಂಗಳಾಚೆ ನಡಪಂದು ಪೌರಾಯುಕ್ತಗಳನ್ನು ಎಸ್ ವಿ ರಾಮದಾಸ್ ಅರಿಚಿಟ್ಟಿತ್ತು. ಎಲ್ಲ ರಸ್ತೆ ಪಕ್ಕದ ವ್ಯಾಪಾರಿಯ ತಂಗಡ ಪಡಿತರ ಚೀಟಿ, ಮತದಾರಂಗಡ ಗುರುತರ ಚೀಟಿ, ಆಧಾರ್ ಕಾರ್ಡ್ ನಕಲು, ಜಾತಿ ಪಿಣ್ಯ ಆದಾಯ ಪ್ರಮಾಣ ಪತ್ರ, ಮೊಬೈಲ್ ನಂಬರ್, ವ್ಯಾಪಾರತ್ರ ಫೋಟೋ ಪಿಣ್ಯ, ಬ್ಯಾಂಕ್ ಪಾಸ್ಬುಕ್ ಕೊಡೆ ಸಮೀಕ್ಷೆದಾರಂಗಕ್ಕೆ ಕೊಡಿಕೊಂಡು ಎಂದು ಇವು ಅಣ್ಣಿತ್ತು. ಕೊಡಗು ಜಿಲ್ಲಾ ಪೊಲೀಸ್ ಘಟಕದಲ್ಲಿ ಖಾಲಿ ಉಳ್ಳ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಚಾಕ್ರಿರ ಲಿಖಿತ ಪರೀಕ್ಷೆ ಈಗಾಗಲೇ ನಡೆದಿತ್ತಿಂಚತ್ತು. ಅದರಲ್ಲಿ ಆಯ್ಕೆಯನ ಅಭ್ಯರ್ಥಿಯಕ್ಕೆ ಇದೇ ಡಿಸೆಂಬರ್ 4 28 ಪೋಲಾಕ 6:30 ಜನರಲ್ ತಿಮ್ಮಯ್ಯ ಕಳಿಪನಂಬುಲ್ ದೇಹದಾಢ್ಯತೆ ಪಿಣ್ಯ ಸಹಿಷ್ಣುತೆ ಪರೀಕ್ಷೆ ನಡೆಸುವ. ಗುಣಮಟ್ಟ ಇಲ್ಲದ ಆಹಾರ ಪದಾರ್ಥದಿಂದ ಜನಕ್ಕೆ ಕೊಡದೆ ತೆಂಗಿ ಶಿಕ್ಷೆಯೊಡೆಯ ದಂಡ ಎಡಂಡಿಯಪ್ಪ ಅಂದು ಆಹಾರ ಸುರಕ್ಷತೆ ಪಿಣ್ಯ ಗುಣಮಟ್ಟ ಕಾಯ್ದರ ಕೊಡಗು ಜಿಲ್ಲಾ ಅಂಕಿತ ಅಧಿಕಾರಿ ಡಾ ಅನಿಲ್ ಧವನ್ ಮಾಹಿತಿ ತಂದಿತ್ತು. ಚೇಂಬರ್ ಆಫ್ ಕಾಮರ್ಸ್ ಕುಶಾಲನಗರ ಸ್ಥಾನೀಯ ಸಮಿತಿರ ಆದ್ಮೇಲೆ ವ್ಯವಸ್ಥಾಪಕಕ್ಕೆ ನಡೆದ ಮಾಹಿತಿ ಕಾರ್ಯಾಗಾರ ಪಿಣ್ಯ ವಿಶೇಷ ನೋಂದಾವಣೆ ಅಭಿಯಾನ ಕಾರ್ಯಕ್ರಮದಲ್ಲಿ ತಕ್ಕ ಬಂದಿತ್ತು. ಎಲ್ಲಾ ವರ್ತಕಂಗ ಆಹಾರ ಪದಾರ್ಥತ್ರ ಮಾರಾಟಗಾರ ಆಹಾರ ಸುರಕ್ಷತೆ ಪಿಣ್ಯ ಗುಣಮಟ್ಟತ್ರ ಕಾಯ್ದರ ಮೀದ ಅರ್ಜಿ ತಿರೊಂಡು ಅವಣ್ಣುಚ್ಚಿ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಆದ್ಮೇಲೆ ಕೊಡವ ಸಂಸ್ಕೃತಿರ ಭಾಗ ಆನ ಬಾಳಪಾಟು ಪಾಡುವ ಪೈಪೋಟಿನ ಇದೇ 4 ತಂಜಾಂಗ ಕಕ್ಕಬೆರ ನಾಲ್ನಾಡು ಅರಮನೆ ಸ್ಕೂಲ್ರ ಪರಂಬುಲ್ ನಡೆಸುವಕ್ಕೆ ಏರ್ಪಾಡು ಮಾಡಿತ್ತು. ಅಟ್ಟಂಜ 10 ಕ್ಲಾಸ್ ಅಂದನೆ ಪಿಯುಸಿಂಜ ಕೊಡಿಯತ್ರ ಕ್ಲಾಸ್ ಪಿಣ್ಯ ಸಾರ್ವಜನಿಕಂಗಡ ವಿಭಾಗದಲ್ಲಿ ನಡೆಪ ಪೈಪೋಟಿಲ್ ಕೂಡಿಯಾಡೋಕೆ ಇರದೇ ಉಳ್ಳವು ತಂಗಡ ಪೆದತ್ನ ನಾಳೆ 20 ಉಳಿಯ ಅಕಾಡೆಮಿ ಕಚೇರಿಯಲ್ಲಿ ನೋಂದಾವಣೆ ಮಾಡಿಯೋಲು. ಬಾಳುಪಾಟ್ರ ದೇಶ ಕಟ್ಟುಪಾಟು ಕಾವೇರ ಮೇರ ಪಾಟು ಪಿಣ್ಯ ಮಂಗಲ ಪಾಟು ಪಾಡುವಕ್ಕೆ ಮಾತ್ರ ಅವಕಾಶ ಇಪ್ಪ. ಅವರ ವಿವರಕ್ಕೆ ಅಕಾಡೆಮಿ ಕಚೇರಿನ ಸಂಪರ್ಕ ಮಾಡಿಯೋಲು. ಕೊಡಗು ಜಿಲ್ಲೆಯ ಸುಮಾರೆಲ್ಲ ಜಾಗದಲ್ಲಿ ತೋಟತ್ರ ಒಳ್ಳಲು ಕರೆಂಟ್ ವೈರ ಪಾಂಚಿ ಪೋಯ್ತು. ಮರತ್ರ ಕೊಂಬೆ ಕೆತ್ತುವ ಪಿಣ್ಯ ನಲ್ಲಮಳ್ಳು ಕೊಯ್ಯುವಕ್ಕೆ ಅಲ್ಯೂಮಿನಿಯಂ ಅಣಿ ಪಿಣ್ಯ ನೀರು ಪಾರ್ಚಿಡುವಕ್ಕೆ ಅಲ್ಯೂಮಿನಿಯಂ ಸ್ಪಿಂಕ್ಲರ್ ಪೈಪ್ನ ಬಳಸಿಕೊಂಡ ಕರೆಂಟ್ರ ವೈರಕ್ಕೆ ಪಟ್ಟಿತು. ಅವರ ತೊಂದರೆ ಅಪಘಾತನ ಅನುಭವಿಸಿಟ್ಟನುಂಡು. ಆನಗುಂಡು ಫೈಬರ್ ಇಲ್ಲೆಂಗಿ ಪುಂಡತ್ರ ಏಣಿನ ಬಳಸಿಕೊಂಡು ತೊಂದರೆಯ ತಡುಪಕ್ಕೆ ಸಹಕಾರ ತರಣ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಸಾರ್ವಜನಿಕರಲ್ಲಿ ಕಟ್ಟಂಡಿತ್ತು. ಜಿಲ್ಲೆಯ ಇಂದು ಪಲಾಕ 12 ಗಂಟೆ ಕಾಕೇರಿ ಅನ್ನಕ್ಕೆ ಒಟ್ಟು 12 ಕೋವಿಡ್ ಕಾಯಿಲೆಕಾರ ಪತ್ತೆಯಾಯಿತು. ಮಡಿಕೇರಿ ತಾಲೂಕಿಲ್ ದಂಡು, ವಿರಾಜಪೇಟೆ ತಾಲೂಕಿಲ 6, ಅನ್ನದೆ ಸೋಮಾರಪೇಟೆ ತಾಲೂಕಿಲ 4. 24 ಗಂಟೆ ರಾವದಿಲ್ಲ 14 ಜನಕ್ಕೆ ವಾಸಿಯಾಯಿತು. ಜಿಲ್ಲೆಯ ಪಾಸಿಟಿವಿಟಿ ರೇಟ್ 0.50% ಎಂದು ಜಿಲ್ಲಾಧಿಕಾರಿಯ ಪ್ರಕಟಣೆ ಅರಿಚಿಟ್ಟಿತ್ತು. ಇಲ್ಲಿಗೆ ಭೇಟಿ ಇತರ ಸುದ್ದಿ ಸಮಾಚಾರ ತಂದಿತ್ತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಕ್ವಿಕರ್ ಬಜಾರ್, ಆಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಗೌಳಿಬೀದಿ, ಮಡಿಕೇರಿ, ನಾಪೋಗ್ಲು. ಸೇವಾ ಮಾಹಿತಿ. ವಿರಾಜಪೇಟೆ ಚೆಂಬೆಬೆಳ್ಳೂರು ಕಾರಳನ ಅಜ್ಜನಿ ಕಂಡ ಕಾಳಪ್ಪ ಇಂಗ ಇಂದು ಮಜ್ಜನ ಮರಣಪಟ್ಟಿತು. 77 ಬಯತರ ಕೆಎಸ್ಆರ್ಪಿ ನಿವೃತ್ತ ಚಾಕ್ರಿ ಕರಳನ ಅಜ್ಜನಿ ಕಂಡ ಕಾಳಪ್ಪ ಇಂಡ ಆಕಿರಿ ಕಾರ್ಯ ನಾಳೆ ಮಜ್ಜನ 1:30 ಚೆಂಬೆಬೆಳ್ಳೂರ ಇಂಡ ಸ್ವಂತ ಮನೆಯಲ್ಲಿ ನಡಪ. ನಾಪೋಕ್ಲು ಇಂದಿರಾನಗರ ನಿವಾಸಿ ಬಾಬು ಅವರು ಇಂದು ನಿಧನರಾದರು. 63 ವರ್ಷ ಪ್ರಾಯದ ಬಾಬು ಅವರ ದಫನ ಕಾರ್ಯ ನಾಳೆ ಬೆಳಿಗ್ಗೆ ನಡೆಯಲಿದೆ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದ್ತಾ ಇರೋ ಕನ್ನಡಕ ಡೀನ ದೇವಯ್ಯ. ಜೊಂಪೆ ಮುಖ್ಯಾಂಶಗ. ನಾಳೆಯಿಂದ ರೋಡ್ ಬದಿ ವ್ಯಾಪಾರಿಗಳ ಸಮೀಕ್ಷೆ. ಕೊಡಗುಗೌಡ ವಿದ್ಯಾಸಂಘದ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಂದ ಪ್ರತಿಭಾ ಪುರಸ್ಕಾರಕ್ಕಾಗಿ ಅರ್ಜಿ ಆಹ್ವಾನ. ಜೊಂಪೆನ ವಿವರ. ಕೊಡಗುಗೌಡ ವಿದ್ಯಾಸಂಘದ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕೊಡ್ತಿದ್ದು ಅರ್ಜಿಗಳನ್ನ ಕರೆದಳು. 10ನೇ ಕ್ಲಾಸ್ ಪಾಸ್ ಆದ ಗ್ರಾಮವಾಸಿಗ 85% ಮೇಲ್ಪಟ್ಟು, ಹಾಗೆ ನಗರ ವಿಭಾಗದಲ್ಲಿ 90% ಮೇಲ್ಪಟ್ಟು ಮಾರ್ಕ್ಸ್ ತಕೊಂಡ ವಿದ್ಯಾರ್ಥಿಗಳಿಗೆ ಪಿಯುಸಿ ಮತ್ತು ಪದವಿ ಮಟ್ಟದಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ತಕೊಂಡು ಪಾಸ್ ಆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕೊಡ್ತಿದ್ದು. ವಿದ್ಯಾರ್ಥಿಗಳು 15ರ ಒಳಗೆ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಒಟ್ಟಿಗೆ ಅರ್ಜಿಗಳನ್ನ ಸಂಘಕ್ಕೆ ಕಳಿಸಿಕಾಗಿ ಕೇಳಿಕೊಂಡಳು. ಮಡಿಕೇರಿನ ಕೊಡಗುಗೌಡ ಮಾಜಿ ಯೋಧರ ಒಕ್ಕೂಟದ 11ನೇ ವರ್ಷದ ವಾರ್ಷಿಕ ಮಹಾಸಭೆ 22ನೇ ತಾರೀಖು ಬೆಳಗ್ಗೆ 10:00 ತುಮ್ತಜಿರ ದಯಾನಂದ ಅವರ ಅಧ್ಯಕ್ಷತೆಯಲ್ಲಿ ಕೆಳಗಿನಗೌಡ ಸಮಾಜದಲ್ಲಿ ನಡೆದಿದೆ. ಮಡಿಕೇರಿಯಲ್ಲಿರುವ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ 23 ಮತ್ತು 24ರಂದು ಡಾಕ್ಟರ್ಗ ಇಲ್ಲದಿರದರಿಂದ ಹಂಗೆ 25ರಂದು ಕ್ರಿಸ್ಮಸ್ ಪ್ರಯುಕ್ತ ಮುಚ್ಚಲ್ಪಟ್ಟಿದ್ದು, 31 ಮತ್ತೆ ಜನವರಿ 1ರಿಂದ ಹಲ್ಲನ ಡಾಕ್ಟರ್ ಲಭ್ಯ ಇರದರಿಂದ, 31ರಂದು ತಿಂಗಳ ಲೆಕ್ಕ ತಪಾಸಣೆ ಇರುವುದರಿಂದ ಮದ್ದು ವಿತರಣೆ ಇರದುಲೆ ತುರ್ತು ಚಿಕಿತ್ಸೆಗೆ ಡಾಕ್ಟರ್ಗ ಇದ್ದವೆತ ಗೊತ್ತಾವುಟು. ಪ್ರಸಕ್ತ ಸಾಲಿ ಕೊಡಗು ಜಿಲ್ಲಾ ಪೊಲೀಸ್ ಘಟಕದಲ್ಲಿ ಖಾಲಿ ಇದ್ದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಒಟ್ಟು 50 ಹುದ್ದೆಗಳಿಗಾಗಿ ನೇಮಕಾತಿ ಸಂಬಂಧ ಈಗಾಗಲೇ ಲಿಖಿತ ಪರೀಕ್ಷೆಗೆ ಹಾಜರಾಗಿ 1:5 ಅನುಪಾತದಲ್ಲಿ ಅರ್ಹ ಆದ ವಿದ್ಯಾರ್ಥಿಗಳಿಗೆ 28ರಂದು ಬೆಳಗ್ಗೆ 6:00 ಮಡಿಕೇರಿನ ಜನರಲ್ ತಿಮ್ಮಯ್ಯ ಆಟದ ಬಾಣಲ್ಲಿ ದೇಹದಾಢ್ಯತೆ ಮತ್ತು ಸಹಿಷ್ಣುತೆ ಪರೀಕ್ಷೆ ನಡೆದಿದೆ. ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲಾತಿಗಳೊಟ್ಟಿಗೆ 28ರಂದು ಬೆಳಗ್ಗೆ 6:00 ಮಡಿಕೇರಿನ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಹಾಜರಿರುವಂಗೆ ತಿಳಿಸಲು. ಮಂಗಳೂರು ವಿಶ್ವವಿದ್ಯಾನಿಲಯದ ಮಹಿಳಾ ಹಾಕಿ ತಂಡಕ್ಕೆ ತರಬೇತಾರಾಗಿ ಮೂರ್ನಾಡ್ ಪದವಿ ಕಾಲೇಜಿನ ದೈಹಿಕ ಶಿಕ್ಷಕ ಕಂಬೀರಣ್ಣ ಬೋಪಣ್ಣ ಆಯ್ಕೆಯಾಗಳು. ಮಡಿಕೇರಿನ ಸಾಯಿ ಆಟದ ಬಾಣಿಯಲ್ಲಿ ತರಬೇತಿ ಶಿಬಿರ 30ರವರೆಗೆ ನಡೆದಿದೆ. ಹಂಗೆ ವಿಶ್ವವಿದ್ಯಾನಿಲಯ ಮಟ್ಟದ ಕ್ರೀಡಾಕೂಟ ಪೊನ್ನಂಪೇಟೆನ ಡೈಸ್ ಆಟದ ಬಾಣಲ್ಲಿ ನಡೆದಿದ್ದ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಪಟ್ಟಡ ಪೂವಣ್ಣ ಅವು ತಿಳಿಸಳು. ಮೈಸೂರಲ್ಲಿ ನಡೆದ ರಾಜ್ಯಮಟ್ಟದ ನೃತ್ಯ ಸ್ಪರ್ಧೆಯಲ್ಲಿ ಮಡಿಕೇರಿನ ಕಿಂಗ್ಸ್ ಆಫ್ ಕೂರ್ಕ್ ತಂಡ 1ನೇ ಸ್ಥಾನ ಪಡ್ಕೊಂಡು, ಮೈಸೂರಿನ ಮಂಜುಶ್ರೀ ಮ್ಯಾಜಿಕ್ ಸ್ಟೆಪ್ಸ್ ನೃತ್ಯ ಸಂಸ್ಥೆ ವತಿಯಿಂದ ಕೃಷ್ಣಮೂರ್ತಿಪುರಂನ ಶಾರದಾ ವಿಲಾಸ ಸತಮನೋತ್ಸವ ಭವನದಲ್ಲಿ ನಡೆದ ಸ್ಪರ್ಧೆಯಲ್ಲಿ ಜೂನಿಯರ್ ವಿಭಾಗದಲ್ಲಿ ಕಿಂಗ್ಸ್ ಆಫ್ ಕೂಕ್ಸ್ ತಂಡ 1ನೇ ಸ್ಥಾನ ಪಡ್ಕೊಂಡು. ನಗರಸಭೆ ವತಿಯಿಂದ ಡೇ ನಲ್ಮ್ ಯೋಜನೆಯಡಿ ಬೀದಿ ಬದಿ ವ್ಯಾಪಾರಿಗಳ ಜೀವನೋಪಾಯ ಸಂರಕ್ಷಣೆ ಮತ್ತು ಬೀದಿ ಬದಿ ವ್ಯಾಪಾರಿಗಳ ನಿಯಂತ್ರಣ ಅಧಿನಿಯಮ 2014ರಡಿ ಬೀದಿ ಬದಿ ವ್ಯಾಪಾರಿಗಳ ಸಮೀಕ್ಷೆ December 20 ನಡೆದಿದೆ. ಪೌರಾಯುಕ್ತರಾದ ಎಸ್ ಯು ರಾಮದಾಸ್ ಅವರು ತಿಳಿಸಲು. ಮಡಿಕೇರಿನ ಎಲ್ಲ ರೋಡ್ ಬದಿ ವ್ಯಾಪಾರಿಗ ಪಡಿತರ ಚೀಟಿ, ಮತದಾರ ಗುರುತಿನ ಚೀಟಿ, ಆಧಾರ್ ಕಾರ್ಡ್, ಜಾತಿ ಆದಾಯ ಪ್ರಮಾಣ ಪತ್ರ, ಮೊಬೈಲ್ ನಂಬರ್ ಹಿಂಗೆ ಅಗತ್ಯ ದಾಖಲಾತಿಗಳೊಟ್ಟಿಗೆ ಸಮೀಕ್ಷೆ ಮಾಡಿಕೆ ಬರುವ ಸಮೀಕ್ಷೆದಾರರಿಗೆ ಕೊಡುವಂತೆ ಪೌರಾಯುಕ್ತರಾದ ಎಸ್ ವಿ ರಾಮದಾಸ್ ಅವರು ಕೇಳಿಕೊಂಡಳು. ಜಿಲ್ಲೆಯಲ್ಲಿ ಇಂದು 25 ಹೊಸ COVID-19 ಪ್ರಕರಣ ದಾಖಲಾಗುತ್ತು. 13 ಪ್ರಕರಣಗ ಆರ್ಟಿಪಿಸಿಆರ್ ಮತ್ತು 12 ಪ್ರಕರಣಗ ರ್ಯಾಪಿಡ್ ಆಂಟಿಜೆನ್ ಪರೀಕ್ಷೆ ಮುಖಾಂತರ ದೃಢ ಆಗುತ್ತು. ಜಿಲ್ಲೆಯ ಒಟ್ಟು COVID-19 ಪ್ರಕರಣಗಳ ಸಂಖ್ಯೆ 35,724 ಆಗಿದ್ದು ಕಳೆದ 24 ಗಂಟೆಯಲ್ಲಿ ಯಾವುದೇ ಸತ್ತ ವರದಿ ಹತ್ತಲೆ. 234 ಸಕ್ರಿಯ ಪ್ರಕರಣಗೆ ಇದ್ದು ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 40 ಆಗಿದ್ದು ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವ್ ದರ %0.50 ಆಗುತ್ತ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ತಿಳಿಸಲು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018.